ಸುತನಲಿದೆ ಎನ್ನ ಜೀವೆಯಲಿ ಗಜಮುಖನೆ ಮೇರೆವೇ ಕದಂತನೆ ಗಜಮುಖನೆ ಮೇರೆವೇ ಕದಂತನೆ ಅಜನು ಹರಿ ರುದ್ರಾದಿಗಳು ನೆರೆ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿ ಹರನ ವರತ ನಿನ್ನನು ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿ ಹರನ ವರತ ನಿನ್ನನು ಗಜಮುಖನೆ ಮೇರೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ಗಜಮುಖನೆ ಮೇರೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತ ಗಿರಿ ಗೊಡೆಯನ ಕುಮಾರನೆ ವಿದ್ಯವಾರಿಧಿಯೇ ಗಜಮುಖನೆ ಮೇರೆ ವೇಕದಂತನೆ ಗಜಮುಖನೆ ಮೇರೆ ವೇಕದಂತನೆ ಗಜಮುಖನೆ ಮೇರೆ ವೇಕದಂತನೆ ದೇವ ಬಂದಾನಮ್ಮ ಸ್ವಾಮಿ ಬಂದಾನ ದೇವ ಬಂದಾನಮ್ಮ ಸ್ವಾಮಿ ಬಂದಾನ ದೇವರ ದೇವ ಶಿಖಾಮಣಿ ಬಂದಾನ ದೇವರ ದೇವ ಶಿಖಾಮಣಿ ಬಂದಾನ ದೇವ ಬಂದಾನಮ್ಮ ಸ್ವಾಮಿ ಬಂದಾನ ದೇವ ಬಂದಾನಮ್ಮ ಸ್ವಾಮಿ ಬಂದಾನ ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ ಅಕ್ಷಯ ಫಲದ ಶ್ರೀ ತಿವಿಕ್ರಮತಾ ಬಂದ ಅಕ್ಷಯ ಫಲದ ಶ್ರೀ ತಿವಿಕ್ರಮತಾ ಬಂದ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ಮಂದರೋದ್ಧರ ಬಂದ ಮಾ ಮನೋಹರ ಬಂದ ಮಂದರೋದ್ಧರ ಬಂದ ಮಾ ಮನೋಹರ ಬಂದ ಮಂದರೋದ್ಧರ ಬಂದ ಮಾ ಮನೋಹರ ಬಂದ ಮಂದರೋದ್ಧರ ಬಂದ ಮಾ ಮನೋಹರ ಬಂದ ಬೃಂದಾವನ ಪತಿ ಗೋವಿಂದ ಬಂದಾನೋ ಬೃಂದಾವನ ಪತಿ ಗೋವಿಂದ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದಾನೋ ನಗೆ ಮುಖ ಪುರಂದರ ವಿಠಲ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವ ಬಂದಾನಮ್ಮ ದೇವ ಬಂದಾನಮ್ಮ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಹೂಮೊಗ್ಗುಗಳು ಅರಳಿ ಕುಣಿದು ನಲಿದಾಡಿದವು ಹೂಮೊಗ್ಗುಗಳು ಅರಳಿ ಕುಣಿದು ನಲಿದಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಮುಂಜಾನೆ ಮಂಜಿನಲಿ ಹೂವುಗಳು ತಲೆದೂಗಿ ಮುಂಜಾನೆ ಮಂಜಿನಲಿ ಹೂವುಗಳು ತಲೆದೂಗಿ ಎಳೆ ಬಿಸಿಲು ನಸು ನಗೆಯ ಎಳೆ ಬಿಸಿಲು ನಸು ನಗೆಯ ಮೋಹ ಮಮತೆಯ ಬಿಂಬ ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಸ್ವರದ ಸಂಗೀತದಲ್ಲಿ ಹೂವುಗಳು ತಲೆದೂಗಿ ಸ್ವರದ ಸಂಗೀತದಲ್ಲಿ ಹೂವುಗಳು ತಲೆ ದೂಗಿ ಎಸಳು ಗಂಗಳ ತೆರೆದು ಎಸಳು ಗಂಗಳ ತೆರೆದು ನಮಿಸಿದವು ತಲೆ ಬಾಗಿ ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಓ ತಾಯೆ ನನಗೊಂದು ವರವ ನೀಡುವೆಯೇನು ಓ ತಾಯೆ ನನಗೊಂದು ವರವ ನೀಡುವೆ ಏನು ಹೂವಾಗಿ ಅರಳಿದರೆ ಹೂವಾಗಿ ಅರಳಿದರೆ ಧನ್ಯನೆಂಬೆನು ನಾನು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಗಿಡದ ಕಂಠಗಳಿಂದ ಹಕ್ಕಿಗಳು ಹಾಡಿದವು ಸುಮಿತ್ರ ಗಣಪತಿ ಶೇಟ್ ಅವರೇ ಬಹಳ ಹೃದಯಸ್ಪರ್ಶಿಯಾಗಿ ವಿವಿಧ ಗೀತೆಗಳಿಗೆ ನೀವು ಧ್ವನಿಯಾದ್ರಿ ಅದರಲ್ಲೂ ವಿಶೇಷವಾಗಿ ಭಕ್ತಿಗೀತೆ ಭಾವಗೀತೆ ರಂಗಗೀತೆ ಈ ಎಲ್ಲ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಈ ಹಾಡನ್ನು ನೀವು ಹಾಡಿದ್ರಿ ನಮ್ಮೆಲ್ಲ ಕೇಳುಗರ ಪರವಾಗಿ ವಿಶೇಷವಾದ ಅಭಿನಂದನೆ ಹಾಗೂ ಧನ್ಯವಾದ ಧನ್ಯವಾದಗಳು ಸರ್ ನೀವು ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರಿ ಈ ಒಂದು ಹಾಡಿನಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು ನಿಮ್ಮ ಒಂದು ಹಿನ್ನೆಲೆ ಏನು ಚಿಕ್ಕಂದಿನಿಂದಲೂ ಸ್ವಲ್ಪ ಹಾಡೋದಂದ್ರೆ ತುಂಬ ಇಷ್ಟ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಆ ಒಂದು ಸಮಯದಲ್ಲಿ ಅಲ್ಲಿ ಎಲ್ಲರನ್ನ ಉತ್ತೇಜನಗೊಳಿಸ್ಲಿಕ್ಕಾಗಿ ದೇಶಭಕ್ತಿ ಗೀತೆಗಳನ್ನ ಹಾಡ್ತಿದ್ರಂತೆ ಅವ್ರು ನಾನು ಚಿಕ್ಕವರಿರ್ಬೇಕಾದ ಮನೆಯಲ್ಲಿ ಅದನ್ನೆಲ್ಲ ಹಾಡ್ತಿದ್ದಲ್ಲ ಅದು ಕೇಳಿ ಕೇಳಿ ನನಗೇನಿಸ್ತು ನಾನು ಕೂಡ ಯಾಕೆ ಹಾಡಬಾರ್ದು ಅಂತ ಅನಿಸಿ ನಾನು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಹಾಡ್ತಿದ್ದೆ ಆಮೇಲೆ ಕೆಲವೊಂದ್ಸಲ ಅವರು ಭಜನೆಗಳನ್ನು ಹಾಡ್ತಿದ್ರು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಸಾಯಂಕಾಲ ಭಜನೆಗಳನ್ನು ಹಾಡ್ತಿದ್ದೆ ನಮ್ಮಲ್ಲಿ ನಾವು 4 ಹೆಣ್ಮಕ್ಳು ನಮ್ಮ ಒಬ್ಬನೇ ತಮ್ಮ ನಮ್ಮಲ್ಲಿ ಸಾಧಾರಣ ಎಲ್ಲರೂ ಹಾಡ್ತೇವೆ ನಾವು ಸಾಯಂಕಾಲ ಕುತ್ಕೊಂಡು ಎಲ್ಲರೂ ಭಜನೆ ಮಾಡ್ತಿದ್ವಿ ನಮ್ಮ ಅಮ್ಮಂತೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಅವ್ರ ಕಂಠನೂ ತುಂಬ ಚೆನ್ನಾಗಿತ್ತು ಕಂಠ ಹಾಗಾಗಿ ಮನೇಲಿ ನಾವೆಲ್ಲರೂ ಕೂಡಿ ಸಾಯಂಕಾಲ ಭಜನೆ ಮಾಡೋದೊಂದು ಪರಿಪಾಠ ನಮ್ಗೆ ಮೊದಲಿಂದ ಹಾಗಾಗಿ ಇದು ಹಾಡ್ತಾ ಹಾಡ್ತಾ ಒಂದು ಆ ಒಂದು ಆಸಕ್ತಿ ನನ್ನಲ್ಲಿ ಹೆಚ್ಚಾಗ್ಬಿಡ್ತು ಸ್ವಾತಂತ್ರ್ಯ ಯೋಧರು ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಅವರ ಸ್ವಲ್ಪ ನೆನಪುಗಳನ್ನ ಮಾಡ್ಕೊಳ್ಬಹುದು ಅಂದ್ರೆ ಸ್ವಾತಂತ್ರ್ಯದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರಲ್ಲ ಅವರು ಸಿದ್ದಾಪುರದಲ್ಲೇ ಅವರು ಪ್ರಾಪರ್ ಅವರು ಅವರು ಶ್ಯಾಮರಾವ್ ಶೇಷಪ್ಪ ಶೇಟ್ ಅಂತ ಅವರು 2 ವರ್ಷ 2 ತಿಂಗಳು ಆ ಒಂದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಆ ಸಮಯ ಅವರು ಇಂಡಲ್ಗಾ ಜೈಲಲ್ಲಿ ಹಾಗಾಗಿ ಅವರಿಂದ ಒಂದು ಸ್ಫೂರ್ತಿ ನಮಗೆ ಮತ್ತು ಅವರು ಒಂಥರ ಕಟ್ಟುಮಸ್ತಾದ ಆಳು ಅವತ್ತು ಎಷ್ಟು ಕೆಲಸ ಮಾಡ್ತಿದ್ರಂದ್ರೆ ಅವರಿಗೆ ಶ್ರಮನೇ ಆಗ್ತಿರ್ಲಿಲ್ಲ ಅಂಥ ಒಂದು ವ್ಯಕ್ತಿತ್ವ ತುಂಬ ಸುಂದರವಾಗಿದ್ದರು ಆ ಲೆಕ್ಕದಲ್ಲಿ ನಾವು ಏನೂ ಅಲ್ಲ ಅವ್ರ ಮುಂದೆ ಅಷ್ಟು ಸುಂದರವಾದಂಥ ಒಂಥ ಧೀಮಂತ ವ್ಯಕ್ತಿತ್ವ ಅವ್ರದ್ದು ಮತ್ತು ಅವ್ರು ಯಾವತ್ತೂ ನಮ್ಗೆ ಎಲ್ಲದರಲ್ಲೂ ಪ್ರೋತ್ಸಾಹ ಕೊಡ್ತಿದ್ರು ಅವರು ಅಕ್ಕಿ ವ್ಯಾಪಾರ ಮಾಡ್ತಿದ್ರು ತುಂಬ ಒಂಥರ ಧಾರಾಳಿ ಅವರು ಹಂಗಾಗಿ ಎಲ್ಲರಿಗೂ ಸಾಲ ಕೊಟ್ಟು ಕೊಟ್ಟು ಕೊಟ್ಟು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ನಮಗೆ ಊಟಕ್ಕಿರಲೇ ಇರೋಂಥ ಪರಿಸ್ಥಿತಿ ಬಂದಿತ್ತು ಆದರೂ ಕೂಡ 4 ಹೆಣ್ಮಕ್ಳನ್ನ ಮತ್ತು ಒಬ್ಬ ಮಗನನ್ನು ಅವರು ತುಂಬ ಪ್ರೀತಿಯಿಂದ ಇದ್ದಿದ್ದಲ್ಲೇ ಚಂದ ಮಾಡಿ ಸಾಕಿದ್ದಾರೆ ನಮ್ಗೆ, ಎಲ್ಲರಿಗೂ ಡಿಗ್ರಿ ತನಕ ಕಲಿಸಿದ್ರು. ಕಷ್ಟದ ಅನುಭವ ಕೂಡ ತುಂಬಾ ಸಾಕಷ್ಟಿದೆ. ಒಂದೊತ್ತು ಊಟಕ್ಕಿದ್ರೆ ಇನ್ನೊಂದೊತ್ತು ಇಲ್ಲ. ಯಾರಾದ್ರೂ ಮನೇಲಿ ಚೆನ್ನಾಗಿನಾದ್ರು ಹೇಳ್ಕೊಳ್ಳೋದಂತಲ್ಲ, ಯಾರಾದ್ರೂ ಮನೇಲಿ ಏನಾದ್ರು ಮಾಡಿದ್ ನಮ್ಗೆ ಅನಿಸ್ತಿತ್ತು ಅವ್ರು ಏನಾದ್ರೂ ನಮ್ಗೆ ಒಂಚೂರು ತಂದು ಕೊಟ್ರೆ ನಾವು ತಿನ್ಬೋದಲ್ಲ ಅಂತ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಬೆಳೆದಿದ್ದೇವೆ ಅಂತ. ತುಂಬಾ ಶ್ರೀಮಂತರೇ ಇದ್ವಿ, ಆಮೇಲೆ ಈ ರೀತಿ ಒಂದು ಪರಿಸ್ಥಿತಿ ಬಂತು. ಆದ್ರೂ ಯಾರು ಧೈರ್ಯ ಕಳ್ಕೊಳ್ಳಿಲ್ಲ ನಾವ್ಯಾರು. ಹಂಗತ್ತೆ ನಮ್ಗೆ ಯಾರ ಮನೆ ಕೆಲಸ ಕಳಿಸೋದು ಅಂತ ಏನು ಮಾಡಿದೆ, ನಮ್ಮನ್ನ ಬಹಳ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದಾರೆ. ಹಾಗಾಗಿ ಅವ್ರನ್ನ ನಾನು ಯಾವತ್ತು ನಮ್ಮ ತಂದೆ ತಾಯಿಗೆ ಯಾವತ್ತೂ ಕೃತಜ್ಞ, ಹಾಗೂ ಅವರನ್ನು ಯಾವತ್ತೂ ನೆನೆಸ್ಕೊಳ್ತೀನಿ ಸರ್ ನಾನು. ಬಹಳ ಸಂತೋಷ ಸುಮಿತ್ರ ಗಣಪತಿ ಶೆಟ್ಟಿ ಅವರೇ. ಮತ್ತೆ ನಾವು ಈ ಹಾಡಿನ ಲೋಕಕ್ಕೆ ಬರುವ, ಈ ಹಾಡನ್ನು ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಕಲ್ತ್ರಿ, ಇವತ್ತು ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ನೀವು ಈ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ರಿ ಹಾಡುವುದನ್ನು ಕಲಿಸುವಂತಹದ್ದು. ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಹಾಡಿನ ಪ್ರತಿಭೆಯನ್ನು ಗುರುತಿಸುವಂತಹದ್ದು ಹೇಗೆ ಅಂತ. ಆಕ್ಚುಲಿ ನನಗೆ ಈ ಭಾವಗೀತೆ ಭಕ್ತಿಗೀತೆಯನ್ನು ಕಲಿಸಿದವರು ನಮ್ಮ ಕೆ ಭಟ್ ಸರ್. ಅವ್ರು ನಾವು ಕಾಲೇಜಲ್ಲಿ ಇರಬೇಕಾದ್ರೆ ನಮ್ಮನ್ನು ಅಲ್ಲಿಂದ ಕರ್ಕೊಂಬಂದು, ಅಲ್ಲ ಅಲ್ಲ ಇಲ್ಲೇ ಸಿದ್ದಾಪುರನೇ, ನಂದು ಪ್ರೈಮರಿಯಿಂದ ಕಾಲೇಜ್ ತನಕ ಇಲ್ಲೇ, ನಮ್ಮನ್ನು ಅಲ್ಲಿಂದ ಕರ್ಕೊಂಬಂದು ಭಜನೆಗಳನ್ನ ಕರೆಸ್ತಿದ್ರು, ಭಾವಗೀತೆಯನ್ನು ಕರೆಸ್ತಿದ್ರು. ಮತ್ತು ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಬಿ ಎಸ್ ಶ್ರೀಧರ್ ಅಂತಿದ್ರು, ಅವರ ಮಗಳು ಪ್ರತಿಭಾ ಅಂತ, ಅವರು ನನಗೆ ಹೈಸ್ಕೂಲಲ್ಲಿ ಸಂಗೀತ ಟೀಚರ್ ಆಗಿದ್ದು, ಇಂಗ್ಲೀಷು ಕಲಿಸ್ತಿದ್ರು ಸಂಗೀತನೂ ಕಲಿಸ್ತಿದ್ರು. ಅವರೇ ನನಗೆ ಆ್ಯಕ್ಚುಲಿ ಫಸ್ಟ್ ಭಾವಗೀತೆ ಕಲಿಸಿದವರೇ ಅವರು. ಅವರಿಂದ ಉತ್ತೇಜನಾಗಿ ನಾನು ಕಲಿತೆ. ಆಮೇಲೆ ನಾನು 7ನೇ ತರಗತಿ ಇಡಬೇಕಾದ್ರೆ ಅಲ್ಲಿ ಒಂದು ಡಾನ್ಸ್ ನಡೀತಾ ಇತ್ತು, ಇಬ್ಬರು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು, ಅವ್ರ ಹಾಡು ತಪ್ಪು ತಪ್ಪು ಹೇಳ್ತಿದ್ರು. ಆ ಹಾಡು ಚಕ್ರತೀರ್ಥ ಫಿಲ್ಮಿಂದು ಓಡಿ ಬಾ ಅಂತ ಒಂದು ಹಾಡಿತ್ತು, ಫಸ್ಟ್ ನಾನು ಸ್ಟೇಜಲ್ಲಿ ಹಾಡಿದ ಹಾಡೇ ಅದು. ಅವ್ರಿಗೂ ತಪ್ಪು ತಪ್ಪು ಹಾಡ್ತಿದ್ರು. ಕಡೆಗೆ ನಾನು ಟೀಚರ್ ಹತ್ರ ಏನಂದೆ, ಟೀಚರ್ ನಂಗೆ ಹಾಡು ಬರ್ತದೆ ನಾನು ಹಾಡ್ಲು ಅಂತ ಕೇಳಿದೆ, 7ನೇ ಕ್ಲಾಸ್ ಇರಬೇಕು. ಆಯಿತು ಹಾಡು ಅಂದರು. ಆಮೇಲೆ ಕರ್ನಾಟಕ ಸಂಘದಲ್ಲಿ ದಸರಾದಲ್ಲಿ ಪ್ರೋಗ್ರಾಮ್ ನಡೀತಿದ್ವು, ಆ ಸಮಯದಲ್ಲಿ ಅವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಹಾಡು ಹಾಡಿದ್ದೆ. ನವರಾತ್ರಿ ಕಂಪ್ಲೀಟ್ ಮುಗಿಯೋ ತನಕನು ಪ್ರತಿದಿನ ಫಸ್ಟ್ ನನಗೆ ಆ ಹಾಡನ್ನು ಹಾಡ್ಲಿಕ್ಕೆ ಹೇಳ್ತಿದ್ರು. ಆ್ಯಕ್ಚುಲಿ ನನಗೆ ದಾರಿ ಮೇಲೆ ಹೋಗ್ತಾ ಇದ್ರೆ ಎಲ್ಲ ಕರೆಯೋದೇ ಓಡಿ ಬಾ ಅಂತಲೇ ಕರಿತಿದ್ರು. ಅಂದರೆ ಆ ಸಮಯದಲ್ಲಿ ಆ ಹಾಡಿಂದನೇ ನಾನು ಆ್ಯಕ್ಚುಲಿ ಹಾಡ್ಲಿಕ್ಕೆ ಕಲಿತೆ ಅಂತಲೂ ಹೇಳ್ಬೋದು. ಆಮೇಲೆ ಅವರು ನಮ್ಮ ಪ್ರತಿಭಾ ಟೀಚರ್ ಅವರು ಭಾವಗೀತೆ ಕಲಿಸಿದ್ರು, ಆಮೇಲೆ ಬಿ ಎಸ್ ಇದ್ದರು. ಆಮೇಲೆ ಏನಾಯ್ತು, ನಾನು ಸ್ಕೂಲಲ್ಲಿ ಮಕ್ಕಳಿಗೆ ಏನು ಮಾಡ್ತೀನಿ ಅಂದರೆ ಡಾನ್ಸ್ ಎಲ್ಲ ಕಲಿಸ್ತಿದ್ದೆ, ಡಾನ್ಸ್ ಕಲಿಸಿದ್ದೆ, ನಾಟಕ ಕಲಿಸಿದ್ದೇನೆ, ನೃತ್ಯ ರೂಪಕ ಕಲಿಸಿದ್ದೇನೆ. ಕಡೆ ನನಗೆ ಒಂದೇ ಸಹ ಏನಿಸ್ತು, ನಾವು ಬರೀ ಮಕ್ಕಳಿಗೆ ಮಾತ್ರ ಕಲಿಸ್ತೇವಲ್ಲ, ನಮ್ಮ ಸಮಾಜದ ಮಹಿಳೆಯರಿಗೂ ಏನಾದರೂ ಇಂಥ ಒಂದು ಕಲಿಸಿ ಅವರನ್ನು ಒಂದು ರಂಗಕ್ಕೆ ತಂದರೆ ನನ್ನಂತರ ಆ ಒಂದು ಕಲೆಯನ್ನು ಯಾರಾದರೂ ಮುಂದುವರಿಸ್ಕೊಂಡು ಹೋಗ್ಬೋದಲ್ಲ ಅಂತ ಒಂದು ಭಾವನೆ ಆವಾಗ ನಂಗೆ ಬಂತು. 15 ವರ್ಷದ ಹಿಂದೆ ನಮ್ಮ ಸಮಾಜದ ಕೆಲವು ಮಹಿಳೆಯರು, ಒಂದು ಸುಮಾರು 40 ವರ್ಷ ಆದವರು ಇದ್ರು, 30-35 ವರ್ಷ ಆದವರು ಎಲ್ಲರೂ ಇದ್ರು, ಅವರಿಗೆಲ್ಲ ಒಂದು ಮರಾಠಿ ಡ್ಯಾನ್ಸ್ ಕಲಿಸಿದ್ದೆ, ಕಿತಿ ಸಾಂಗು ಮಿ ಸಾಂಗು ಕುಣಾಲ ಅಂತ ಒಂದು ಡ್ಯಾನ್ಸ್ ಅವರಿಗೆ ಕಲಿಸಿದ್ದೆ. ಅಲ್ಲಿ ಇಲ್ಲಿ ಸಿದ್ದಾಪುರದಲ್ಲಿ ಮಾಡಾದ ನಂತರ ಕರ್ಕಿ ಮಠದಲ್ಲಿ ನಮ್ಮ ಗುರುಗಳ ಹತ್ರ ಕೂಡ ಅದೇ ಡ್ಯಾನ್ಸ್ ಮಾಡಿಸಿದ್ರು. ಆನಂತರ ಹೀಗೆ ಬರ್ತಾ ಬರ್ತಾ ಬರ್ತಾ ಆ ಒಂದು ಒಂದು ಖುಷಿ ಅನಿಸ್ತಿತ್ತು ನನಗೆ, ಮಹಿಳೆಯರಿಗೆಲ್ಲ ಕಲಿಸಿದೆ. ಆಮೇಲೆ ನೃತ್ಯ ರೂಪ ಕಲಿಸಿದೆ, ನಾಟಕ ಕಲಿಸಿದೆ, ಭಜನೆಗಳನ್ನು ಕಲಿಸಿದೆ. ಹೀಗೆ ಒಂದೇನೋ 14 ವರ್ಷದ ತನಕ ನಾನು ಆ ಒಂದು ಪ್ರೋಗ್ರಾಮ್ನ ಮುಂದುವರಿಸ್ಕೊಳ್ತಾ ಬಂದೆ. ಈಗ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಹಾಡುವ ಪ್ರತಿಭೆಯನ್ನು ಗುರುತಿಸುವ ಬಗ್ಗೆ ಹೇಳಿ. ಕೆಲವು ಮಕ್ಕಳು ಏನಾಗ್ತದೆ, ಅವರಲ್ಲಿ ಆ ಪ್ರತಿಭೆ ಇರ್ತದೆ, ಆದರೆ ಅದಕ್ಕೊಂದು ವೇದಿಕೆ ಬೇಕು, ಮತ್ತೊಬ್ಬರು ತರಬೇತಿದಾರರು ಒಬ್ಬರು ಇರಬೇಕಾಗ್ತದೆ. ಆವಾಗ ನನಗೆ ಅವ್ರಿಗೆ ಕಲಿಸೋದ್ರಿಂದ ಅವರಲ್ಲಿರುವಂಥ ಒಂದು ಕಲೆ ನಮಗೂ ಗೊತ್ತಾಗ್ತದೆ, ಮತ್ತು ನಮಗಿದ್ದನೂ ಚೆಂದ ಹಾಡೋ ಮಕ್ಕಳು ಇರ್ತಾರೆ, ಅವರಿಂದನೂ ನಾವು ಕಲಿಬೋದು. ಯಾಕಂದರೆ ಕಲಿಕೆ ಅದು ಒಂದು ನಿಂತ ನೀರಾಗಿರಬಾರ್ದು, ನಿರಂತರವಾಗಿ ಹರಿತಾ ಇರಬೇಕು. ಹಾಗಾಗಿ ಅವ್ರಿಗೆ ಕಲಿಸೋದ್ರಿಂದ ಅವರಲ್ಲಿರುವಂಥ ಕೆಲವು ಪದ್ಯಗಳನ್ನು ಕೂಡ ನಾನು ಕಲಿಬೋದಲ್ಲ ಅಂತ ಅನಿಸ್ತೀವಿ. ಹಾಗಾಗಿ ಮಕ್ಕಳಿಗೂ ಕಲಿಸ ಒಂದು ಇಲ್ಲಿವರೆಗೂ ಮಕ್ಕಳಿಗೆ ಕಲಿಸ್ತಾ. ಈಗ ಜಸ್ಟ್ ಒಂದು ಹುಡುಗಿಗೆ ನಿನ್ನೆ ರಾತ್ರಿ 9 ಗಂಟೆ ನಮ್ಮನೆ ಬಂದಿದ್ಲು, ಈ ಧರ್ಮಸ್ಥಳ ಸಂಘದ ಒಂದು ಪ್ರೋಗ್ರಾಮ್ ಇದೆ, ಒಂದು ಹಾಡು ಕಲಿಸಿ ಅಂತ. ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಅವಳಿಗೆ ಆ ಒಂದು ಹಾಡನ್ನು ಕಲಿಸಿ ಇವತ್ತೊಳಗೆ ಕಾಂಪಿಟೇಷನ್ ಇದೆ. ಒಂದು ಸಾರ್ಥಕ ಮನೋಭಾವನೆ, ಯಾಕಂದರೆ ಭಗವಂತ ನಮಗೆ ಈ ಒಂದು ಭೂಮಿ ಮೇಲೆ ಜನ್ಮ ಕೊಟ್ಟನಂಥ ಒಂದು ಸಮಾಜ ಋಣ, ದೇವಋಣ ಅಂತಿದೆ, ಪಿತೃ ಋಣ, ಮಾತೃ ಋಣ, ಗುರು ಋಣ ಅಂತ, ಈ 5 ಋಣಗಳನ್ನು ಈ ಮುಖಾಂತರವಾಗಿ ಅದು ನಾವು ತೀರಿಸ್ಕೊಳ್ಬೋದಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಇನ್ನೂವರೆಗೂ ನಾನು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ. ಈಗ ಹಾಡುಗಾರರು ಧ್ವನಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ಮಾಡಬೇಕು? ಬೆಳಗ್ಗೆ ಓಂಕಾರ ಹೇಳಬೇಕು ಫಸ್ಟ್, ಅಂದರೆ ಓಂಕಾರವನ್ನು ಹೇಳೋದ್ರಿಂದ ಮತ್ತು ಒಂದು ಕಾನ್ಸಂಟ್ರೇಷನ್ ಅವರಲ್ಲಿ ಬರೋದ್ರಿಂದ ಆ ಹಾಡನ್ನು ಅವರು ತುಂಬ ಈಸಿಯಾಗಿ ಕಲಿಬೋದು, ಮತ್ತು ಸ್ವರಗಳ ಏರಿಳಿತವನ್ನು ಈ ಓಂಕಾರದಿಂದನೇ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಾನು ಕೂಡ ಅದನ್ನು ಮಾಡ್ತೇನೆ. ಓಂಕಾರ ಅಂತದಲ್ಲಿ ಅ ಊಮ ಅಂತ 3 ಅಕ್ಷರಗಳಿದ್ದಾವೆ. ಆ ಅದನ್ನು ನಾವು ನಾಭಿಯಿಂದ ಓಂ ಅಂತ ತಗೊಂಡು ಉಸಿರನ್ನು ಮೇಲಕ್ಕೆ ತಗೊಂಡು ಸಾವಕಾಶ ಬಿಡೋದ್ರಿಂದ ಈ ಪದ್ಯದ ಸಾಲುಗಳನ್ನು ದೀರ್ಘವಾಗಿ ಹೇಳ್ಬೋದು. ಅಂದರೆ ನಡುಮದ ಕಟ್ಟಾಗದಿದ್ದ ಹಾಗೆ ದೀರ್ಘವಾಗಿ ಒಂದು ಫುಲ್ಲ ಆವರ್ತದಲ್ಲಿ ನಾವು ಹೇಳ್ಬೋದು ಈ ಓಂಕಾರ ಹೇಳೋದ್ರಿಂದ ಅಂತೇಳಿ. ನಾನು ಮಕ್ಕಳಿಗೂ ಹೇಳ್ತೇನೆ, ದಿನಾಲು 5 ನಿಮಿಷ ಓಂಕಾರವನ್ನು ಹೇಳ್ರಿ, ಧ್ಯಾನ ಮಾಡಿರಿ ಅಂತ ಮಕ್ಕಳಿಗೂ ಹೇಳ್ತೇನೆ. ಕೆಲವು ಮಕ್ಕಳು ಮಾಡ್ತಾರೆ, ಕೆಲವರು ಮಾಡಿದ್ದೇವೆ ಅಂತ ಹೇಳ್ತಾರೆ, ಅದು ಮಾಡಿದವರಿಗೆ ಗೊತ್ತು. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೀವು ಶಿಕ್ಷಕಿಯಾಗಿ, ಆಂಗ್ಲ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರುವಂತವರು, ಈ ಮಾಧ್ಯಮದ ಗೊಂದಲ ಈ ಹಾಡಿಗೆ ಏನಾದರೂ ಅಡೆತಡೆ ಆಗ್ತದ? ಇಲ್ಲ, ಹಂಗೇನಿಲ್ಲ ಸರ್. ಯಾಕಂದ್ರೆ ನಮ್ಮಲ್ಲಿ ಕನ್ನಡನೂ ಇದೆ ಅಲ್ಲ, ಹಾಗಾಗಿ ಆ ಒಂದು ಗೊಂದಲ ಬರಲಿಕ್ಕಿಲ್ಲ. ನಾನು ಇಂಗ್ಲೀಷಲ್ಲೂ ಕೂಡ ಮಕ್ಕಳಿಗೆ ಪದ್ಯಕ್ಕೆ ಟ್ಯೂನ್ ಮಾಡಿ ಕಲಿಸ್ತೇನೆ. ಹೌದು, ಇಂಗ್ಲೀಷಲ್ಲಿ ಹಿಂದಿಗೂ ಟ್ಯೂನ್ ಮಾಡಿ ಕಲಿಸ್ತೇನೆ, ಹಿಂದಿ ಹಾಡು ಕೂಡ ಹಾಡ್ತೇನೆ. ನನಗೆ ಇಷ್ಟ ತುಂಬ ಹಾಡೋದು. ಯಾವ ಲ್ಯಾಂಗ್ವೇಜ್ ಆದರೂ ಅಡ್ಡಿಲ್ಲ, ಅದು ಲ್ಯಾಂಗ್ವೇಜ್ ಅರ್ಥ ಕೆಲವೊಂದು ಗೊತ್ತಾಗೋದಿಲ್ಲ, ಆದರೂ ಕೂಡ ಲ್ಯಾಂಗ್ವೇಜ್ಗೆ ಟ್ಯೂನ್ ಮಾಡಿ ಹಾಡ್ತೇನೆ ಸರ್, ಮಕ್ಕಳಿಗೂ ಕಲಿಸ್ತೇನೆ. ಈಗ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಗುಂಪು ಹಾಡುಗಳು ಇರ್ತವೆ, ಸಂಗೀತ ಪ್ರೋಗ್ರಾಮ್ ಇರ್ತದೆ, ಮತ್ತು ಇಂಥ ನೃತ್ಯ ರೂಪಕ್ಕೆಲ್ಲ ಮಾಡೋದ್ರಿಂದ ಅಲ್ಲಿ ಇಂಥ ಹಾಡುಗಳು ಬೇಕೇ ಬೇಕಲ್ಲ ಸರ್. ನಾನು ಅದು ಭಕ್ತ ಮಾರ್ಕಂಡೇ ಮಾಡಿಸಿದ್ದೇನೆ, ಕುಮಾರ ಸಂಭವ ಮಾಡಿಸಿದ್ದೇನೆ, ಆಮೇಲೆ ಭಸ್ಮಾಸುರ ಮೋಹಿನಿ ಇವೆಲ್ಲ ನೃತ್ಯ ರೂಪಕವನ್ನು ಮಾಡಿಸಿದ್ದೇನೆ. ನಡುಮಧ್ಯೆ ಒಂದೊಂದು ಡೈಲಾಗ್ ಕೊಡೋದು ಮಕ್ಕಳಿಗೆ, ಮತ್ತು ಬಾಕಿ ಎಲ್ಲ ಹಾಡು ಹಾಡೋದು, ಹಾಡಿನ ಮುಖಾಂತರ ಮಾಡಿಸಿದ್ದೇನೆ. ಈ ಹಾಡನ್ನು ಕಲಿಯುವಂಥ ಒಂದು ಸಂದರ್ಭದಲ್ಲಿ ಈಗ ನೀವು ಈಗಾಗಲೇ ಹೇಳಿರಿ, ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಅಥವಾ ಸಾಮಾಜಿಕ ಜಾಲತಾಣ ಇಂಥದ್ದನ್ನು ಬಳಕೆ ಮಾಡಿಕೊಂಡು ಕಲಿಯುವಂಥದ್ದು ಒಳ್ಳೆಯದೋ ಅಥವಾ ಅನಿವಾರ್ಯವೋ ಅಥವಾ ಗುರುಮುಖೇನ ಕಲಿಯುವಂಥದ್ದು ಒಳ್ಳೆಯದು? ಗುರುಮುಖೇನ ಕಲಿಬೇಕು ಸರ್, ಯಾಕಂದ್ರೆ ಗುರುಗಳಿಗೆ ಗೊತ್ತಿರ್ತಲ್ಲ, ಗುರುಗಳ ಮಾರ್ಗದರ್ಶನ ಇಲ್ಲದೆ ಯಾವ ವಿದ್ಯೆನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿ ಇದ್ರೂ ಕೂಡ ಗುರು ಹಿಂದಿದ್ರು ಮಾತ್ರ ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ. ಈಗ ನಾವಾದ್ರೂ ಹಂಗೆ ಗುರುಗಳಿಂದ ಕಲಿತು ವಿದ್ಯೆನ, ಆದ್ರಿಂದ ಗುರುಮುಖೇನ ಕಲಿತ್ರೆ ಒಳ್ಳೇದು. ಅದು ಈಗೇನಾಗಿದೆ ಅಂದ್ರೆ ಈ ಒಂದು ಜಾಲತಾಣ ಬಂದ್ರಿಂದ ಅದರಿಂದನೂ ಕಲಿತಾರೆ, ಅದು ಗುರುಮುಖೇನ ವಿದ್ಯೆ ಶಾಶ್ವತ, ಶಾಶ್ವತ, ಅದು ಶಾಶ್ವತ. ಯುವ ಹಾಡುಗಾರರಿಗೆ ನಿಮ್ಮ ಒಂದು ಸಲಹೆ? ಯುವ ಹಾಡುಗಾರರು ಹಾಡಬೇಕು, ಯಾಕಂದ್ರೆ ಈಗ ನಮ್ಗಾಯ್ತು 68 ವರ್ಷ ಆಯ್ತು, ಇನ್ನು ಎಷ್ಟು ವರ್ಷ ಬದುಕುತ್ತೇವೋ ಆ ಪರಮಾತ್ಮನಿಗೆ ಗೊತ್ತು. ಹಾಗಾಗಿ ಈಗೇನಂದ್ರೆ ಮನುಷ್ಯನ ಜೀವನ ಅಂದ್ರೆ ನೀರಿನ ಮೇಲೆ ಒಂದು ಗುಳ್ಳೆ ಇದ್ದಂಗೆ, ಯಾವಾಗ ಒಡೆದೋಗ್ತೆ ಅಂತ ಗೊತ್ತಾಗುದಿಲ್ಲ. ಈಗ ನಾನು ನೀವು ಮಾತಾಡೋದು ಈ ಒಂದು ಟೈಮ್ ಸರಿ ಇದು, ಹಾಗಾಗಿ ಯುವಕರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದು. ಅವರಲ್ಲಿರುವಂತಹ ಪ್ರತಿಭೆ, ಅವರಲ್ಲಿರುವಂತಹ ಕಲೆ 4 ಮಂದಿ ಗೊತ್ತಾಗ್ಸೆ, ಮತ್ತು ಅದರಿಂದ ಬೇರೆಯವರು ಕೂಡ ಕಲಿಬಹುದು. ಹಾಗಾಗಿ ಯುವ ಪ್ರತಿಭೆಗೆ ನಾವು ಈಗ ಅವಕಾಶ ಕೊಡಲೇಬೇಕು. ಹಾಗಾಗಿ ನಾವು ಕೂಡ ಎಲ್ಲ ಯುವಕರಿಗೆ ಮತ್ತು ಯುವತಿಯರಿಗೆ ನಮ್ಮ ಸಾಯಿ ಸಮಿತಿಯಲ್ಲಿ ಕೂಡ ಈಗ ನಾವೆಲ್ಲ ವಯಸ್ಸಾದವರು ಇದ್ದೇವೆ, ಅವಕಾಶ ಶಾಲೆ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಕರ್ಕೊಂಡು ಅವ್ರಿಗೆ ಒಂದೊಂದು ದಿವಸ ಅವಕಾಶ ಕೊಡ್ತೇನೆ. ಅವಾಗ ಅವ್ರಿಗೆ ಏನಿರುತ್ತೆ, ಇವತ್ತು ಅವಳು ಹಾಡಿದ್ಲು ಅಂದ್ರೆ ಅವಳು ಮನೆಗೆ ಹೋಗ್ತಾಳೆ, ಇವತ್ತು ನನಗೆ ಹಾಡ್ಲಿಕ್ಕೆ ಕೊಟ್ಟಿದ್ದು ನಾಳೆ ಮತ್ತೆ ಹುಡುಗಿ ಬರ್ತಾಳೆ. ಹಾಗಾಗಿ ಆ ಒಂದು ಅವರಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸ್ಬೋದು, ಮತ್ತು ಆ ಒಂದು ಯುವಕರನ್ನ ಉತ್ತೇಜನಗೊಳಿಸ್ದಂಗೆ ಆಗ್ತದೆ. ಬೇಕು ಸರ್ ಯುವ ಪ್ರತಿಭೆ. ಗುರು, ಗುರಿ ಮತ್ತು ನಿರಂತರ ಪರಿಶ್ರಮ, ಪರಿಶ್ರಮ ಇದು ಇದ್ರೆ ಮಾತ್ರ ಸರ್ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಸಿಗಬೇಕಂದ್ರೆ ಫಸ್ಟ್ ಗುರಿ ಇರಬೇಕು, ಜೊತೆಗೆ ಗುರು ಇರಬೇಕು, ಮತ್ತು ನಿರಂತರವಾದಂಥ ಕಲಿಕೆ ಇರಲೇಬೇಕು ಸರ್. ಬಹಳ ಒಳ್ಳೆಯ ಮಾತನ್ನು ಹೇಳಿರಿ ಸುಮಿತ್ರ ಗಣಪತಿ ಶೇಟ್ ಅವರೇ. ಜೊತೆಗೆ ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಹಾಡನ್ನು ಕೂಡ ನಮ್ಮ ಕೇಳುಗರಿಗೆ ಕೇಳಿಸಿದಿರಿ. ತುಂಬ ಸಂತೋಷ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್, ಇಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ನನ್ನ ಆರಾಧ್ಯ ದೇವ ಭಗವಾನ್ ಶ್ರೀ ಸತ್ಯಸಾಯಿಬಾಬಾರಲ್ಲಿ ನಾನು ಪ್ರಾರ್ಥಿಸ್ತೇನೆ, ಮತ್ತು ಅವಕಾಶ ನೀಡಿದ್ದಕ್ಕಾಗಿ. ಮತ್ತು ಮೊದಲಿಗೆ ನಮ್ಮ ಕನ್ನೇಶ್ವರ್ ಸರ್, ಅವ್ರು ಯಾವತ್ತೂ ನನಗೆ ಪ್ರೋತ್ಸಾಹ, ಅವ್ರದ್ದು ಏನಾದರೂ ಹಾಡು ಬರೆದ್ರೂ ಕಳಿಸ್ತಾರೆ, ಇದಕ್ಕೆ ಟ್ಯೂನ್ ಮಾಡು ಅಂತಾರೆ. ಕನ್ನಡ ಸಾಹಿತ್ಯ ಪರಿಷತ್ತವರು ಅವರು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ನಾನೇನಾದರೂ ಸನ್ಮಾನಿತಳಾಗಿದ್ದೇನೆ ಅಂದರೆ ಅವರ ಮುಖಾಂತರ, ಹಾಗಾಗಿ ಅವರಿಗೆ ತುಂಬಿರೋದೆ ಧನ್ಯವಾದಗಳು ಸರ್. ನೀವು ಬಂದು ಇಂಥ ಒಂದು ಅವಕಾಶ ಕೊಟ್ಟಿದ್ದೀರಿ, ಇಂಥ ಅವಕಾಶ ಎಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸ್ತೇನೆ. ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ, ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ, ಹನುಮಂತ ಹನುಮಂತ ಹನುಮಂತ ಆಂಜನೇಯ, ಹನುಮಂತ ಹನುಮಂತ ಹನುಮಂತ ಆಂಜನೇಯ, ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ, ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ, ಹೇ ಪವನ ಪುತ್ರ ಹನುಮಂತ ಬಲಭೀಮ ಆಂಜನೇಯ, ಹೇ ಪವನ ಪುತ್ರ ಹನುಮಂತ ಬಲಭೀಮ ಆಂಜನೇಯ, ಬಲ ಭೀಮಾ ಆಂಜನೇಯ ಬಲ ಭೀಮಾ ಆಂಜನೇಯ ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ ಹನುಮಂತ ಆಂಜನೇಯ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ ಹೇ ಪವನ ಪುತ್ರ ಹನುಮಂತ ಬಲ ಭೀಮಾ ಆಂಜನೇಯ ಹೇ ಪವನ ಪುತ್ರ ಹನುಮಂತ ಬಲ ಭೀಮಾ ಆಂಜನೇಯ ಬಲ ಭೀಮಾ ಆಂಜನೇಯ ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ ಏಳಿರೆಲ್ಲ ಭಾರತದ ವೀರಯೋಧರೇ ಏಳಿರೆಲ್ಲ ಭಾರತದ ವೀರಯೋಧರೇ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಏಳಿರೆಲ್ಲ ಭಾರತದ ವೀರಯೋಧರೇ ಏಳಿರೆಲ್ಲ ಭಾರತದ ವೀರಯೋಧರೇ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಕನ್ನಡ ಮಹಾರಾಷ್ಟ್ರ ಕೇರಳೀಯರು ಆಂಗ್ಲರು ಗುಜರಾತರು ಮತ್ತೆ ತಮಿಳರು ಪಂಜಾಬ ಕಾಶ್ಮೀರ ವಂಗಪುತ್ರರು ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಏಳಿರೆಲ್ಲ ಭಾರತದ ವೀರಯೋಧರೇ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಎದಿರು ಬಂದ ಅರಿಗಳನ್ನು ತರಿಯುವ ದೇಶಕ್ಕಾಗಿ ಮುಂದೆ ಸಾಗುವ ಒಂದೇ ತಾಯ ಮಕ್ಕಳೆಂದು ಜಗಕ್ಕೆ ಸಾರುವ ಧನ್ಯ ಭಾರತೀಯ ಜಯ ಭಾರತ ಏಳಿರೆಲ್ಲ ಭಾರತದ ವೀರಯೋಧರೇ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಏಳಿರೆಲ್ಲ ಭಾರತದ ವೀರಯೋಧರೇ ರಾಷ್ಟ್ರಕ್ಕಾಗಿ ಒಂದುಗೂಡಿ ಬನ್ನಿರೆಲ್ಲರೂ ಶ್ರೀಕೃಷ್ಣ ಪಾರಿಜಾತ ನಮೋ ನಮೋ ಶ್ರೀಕೃಷ್ಣ ಮುರಾರಿ ಮೋಹನ ಮುರಳಿ ಧಾರೀ ನಮೋ ನಮೋ ಶ್ರೀ ಕೃಷ್ಣ ಮುರಾರಿ ಮೋಹನ ಮುರಳಿಧಾರಿ ನಾರದ ಗಾನ ಲೋಲಲಹರಿ ನಾರದ ಗಾನ ಲೋಲಲಹರಿ ಈ ಜಗನಾಟಕ ಸೂತ್ರಧಾರಿ ಈ ಜಗನಾಟಕ ಸೂತ್ರಧಾರಿ ನಮೋ ನಮೋ ಶ್ರೀ ಕೃಷ್ಣ ಮುರಾರಿ ಮೋಹನ ಮುರಳಿಧಾರಿ ನಮೋ ನಮೋ ಶ್ರೀ ಕೃಷ್ಣ ಮುರಾರಿ ಮೋಹನ ಮುರಳಿಧಾರಿ ಮೋಹನ ಮುರಳಿಧಾರಿ ಮೋಹನ ಮುರಳಿಧಾರಿ ಓ ಬ್ರಹ್ಮಚಾರಿ ನೀ ಕಲಹಕಾರಿ ಓ ಬ್ರಹ್ಮಚಾರಿ ನೀ ಕಲಹಕಾರಿ ನಾ ದೊಡ್ಡ ಸಂಸಾರಿ ನೀ ಕಾವಿಧಾರಿ ನಾ ದೊಡ್ಡ ಸಂಸಾರಿ ನೀ ಕಾವಿಧಾರಿ ಕಲಹ ಹೂಡಿ ಕಾಡಬೇಡ ಲೋಕೋಪಕಾರಿ ಕಲಹ ಹೂಡಿ ಕಾಡಬೇಡ ಲೋಕೋಪಕಾರಿ ಓ ಬ್ರಹ್ಮಚಾರಿ ನೀ ಕಲಹಕಾರಿ ನೀ ನಿತ್ತ ಬಿರುದೆಲ್ಲ ನಿನಗೇ ಅರ್ಪಣೆ ನೀ ನಿತ್ತ ಬಿರುದೆಲ್ಲ ನಿನಗೇ ಅರ್ಪಣೆ ದೇವಾನಂದನದ ಈ ಹೂವಿನಾಣೆ ದೇವಾನಂದನದ ಈ ಹೂವಿನಾಣೆ ಆರು ಗುಣವುಳ್ಳ ಹೆಣ್ಣು ಮುಡಿಯೇ ಬಾಡದು ಆರು ಗುಣವುಳ್ಳ ಹೆಣ್ಣು ಮುಡಿಯೇ ಬಾಡದು ಈ ಹೂವೆ ಪಾರಿಜಾತ ಶ್ರೀ ಕೃಷ್ಣ ಪಾರಿಜಾತ ಆರು ಗುಣವುಳ್ಳ ಹೆಣ್ಣು ಯಾರೆನ್ನಲಿ ರಾಧೆ ಒಲವಿನ ಗೆಳತಿ ಜಾಂಬವತಿ ಜಂಬಗಾತಿ ಮಿತ್ರವಿಂದೆ ಮಾಟಗಾತಿ ನಾಗತಿಕೆ ನಗೆಗಾತಿ ಕಾಳಿಂದೆ ಕಲಕೇತಿ ಸತ್ಯಭಾಮೆ ರಸವತಿ ಅತಿರತಿ ಬಲುಗರ್ವಗಾತಿ ರುಕ್ಮಿಣಿಯೇ ಗುಣವತಿ ಮಾನವತಿ ಪ್ರಿಯಸತಿ ನಾರದ ಈ ವಿಷಯ ಭಾಮಿಗೆ ನಾನೇನು ಹೇಳಲ್ಲ ಮಹಾರಾಯ ನಾನೇನು ಹೇಳಲ್ಲ ಮಹಾರಾಯ ಆ ಹೂವಿನ ವಾಸನೆ ಅಪಾಯ ಅಪಾಯ ಅಪಾಯ ಶ್ರೀಮದ್ ರಮಣ ಗೋವಿಂದ ಗೋವಿಂದ ತಾಳಲಾರೆ ಹೇಳಲಾರೆ ತಾಳಲಾರೆ ಹೇಳಲಾರೆ ಮದನ ಗೋಪಾಲ ಬಾರದ ಕಳವಳ ತಾಳಲಾರೆ ಅಭಾಗ್ಯವತಿ ಭಾಮಿ ಅಭಾಗ್ಯವತಿ ಭಾಮಿ ಹಾಳಾಯ್ತು ನಿನ್ನ ಹಿರಿಮೆ ಹಾಳಾಯ್ತು ನಿನ್ನ ಹಿರಿಮೆ ನಿನಗಾಗಿ ತಂದ ಸುರಪಾರಿಜಾತ ರುಕ್ಮಿಣಿಗೆ ಮುಡಿಸಿದ ಕೃಷ್ಣ ನಿನಗಾಗಿ ತಂದ ಸುರಪಾರಿಜಾತ ರುಕ್ಮಿಣಿಗೆ ಮುಡಿಸಿದ ಕೃಷ್ಣ ಬರಲಿ ಬರಲಿ ಆವನ ಮಾಲಿ ಬರಲಿ ಬರಲಿ ಆವನ ಮಾಲಿ ಇರುಳೆಲ್ಲ ನನ್ನಗಲಿ ಬಾಗಿಲಲಿ ಕಾದಿರಲಿ ಇರುಳೆಲ್ಲ ನನ್ನಗಲಿ ಬಾಗಿಲಲಿ ಕಾದಿರಲಿ ಬರಲಿ ಬರಲಿ ಆವನ ಮಾಲಿ ಶ್ರೀಮದ್ ರಮಣ ಗೋವಿಂದ ಗೋವಿಂದ ಬಾಗಿಲ ತೆರೆಯೇ ಸತ್ಯಭಾಮೆ ಬಾಗಿಲ ತೆರೆಯೇ ಸತ್ಯಭಾಮೆ ಪುರಜನರು ಪರಿಜನರು ನಗೆಯಾಡೋ ಮೊದಲೇ ಬಾಗಿಲ ತೆರೆಯೇ ಸತ್ಯಭಾಮೆ ಕಾವಿ ವಸ್ತ್ರವ ತೊಡುವೆ ಕಾಶಿ ಯಾತ್ರೆಗೆ ನಡುವೆ, ಕಾವಿ ವಸ್ತ್ರವ ತೊಡುವೆ ಕಾಶಿ ಯಾತ್ರೆಗೆ ನಡುವೆ, ನೀನಿಲ್ಲದ ಈ ಜೀವನ ನನಗೇಕೆ ಬೇಕೆ, ಬಾಗಿಲ ತೆರೆಯೇ ಸತ್ಯಭಾಮೇ. ರುಕ್ಮಿಣಿಯ ಮುಡಿಯಲ್ಲಿ ಪಾರಿಜಾತದ ಹೂವು, ಒಂದೇ ಒಂದು ನಿನ್ನ ಮನೆ ಅಂಗಳದಿ ನೆಡುವೆ ಆ ವೃಕ್ಷವಂ, ನಾನಿಂದು ಮನನವಾಯಿತೆ ಈಗ ಶ್ರೀಕೃಷ್ಣ ಪ್ರೇಮ ಮನದಣಿಸು ಬಾ ರಸಿಕರತಿ ಭಾಮ. ನನ್ನ ಮನೆಯ ಹೂವನೆಲ್ಲ ಕದ್ದು ಆಯ್ದು ತಂದಿರುವೆ, ನನ್ನ ಮನೆಯ ಹೂವನೆಲ್ಲ ಕದ್ದು ಆಯ್ದು ತಂದಿರುವೆ, ಮಾನವಂತೆಯೇನೆ ನೀನು ಮಹಾಸತಿ ಮಹಾಸತಿ, ಮನ್ನಿಸಮ್ಮ ಎನ್ನ ತಪ್ಪು ಇಲ್ಲವಮ್ಮ, ಗಾಳಿಯಿಂದ ಹಾರಿ ಬಂದ ಹೂವಿದಮ್ಮ, ಗಾಳಿಯಿಂದ ಹಾರಿ ಬಂದ ಹೂವಿದಮ್ಮ, ನನ್ನ ಗಂಡನ ಕೂಡಿಕೊಂಡು ಓಡಿ ಬಂದ ಮಾಯಗಾತಿ, ನಿನ್ನ ಚಾಳಿ ನಾ ಬಲ್ಲೆ ತೊಲಗೆ ಗಯ್ಯಾಳಿ ಗಯ್ಯಾಳಿ ಗಯ್ಯಾಳಿ. ಭಾರತ ಸ್ತ್ರೀಜಾತಿ ಆದರ್ಶ ಮಹಿಳೆಯರೇ, ತರವಲ್ಲ ಸರಿಯಲ್ಲ ಗೃಹ ಕಲಹ ನಿಮಗೆ, ಅಕ್ಕ ತಂಗಿಯರಾಗಿ ಅನ್ಯೋನ್ಯ ದಿಂಬಾಳಿ, ಆ ಬಾಳ್ವೆ ಹಾರೈಕೆ ರಾಸಲೀಲೆ ಕೃಷ್ಣ ರಾಸಲೀಲೆ, ಆ ಸತ್ಯ ಸಾರುವ ಈ ಪಾರಿಜಾತಕದ ಮನೆ ಮನೆಯ ಮಾತಿನ ಮಧುರ ಗೀತೆ ಮಧುರ ಗೀತೆ ಮಧುರ ಗೀತೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಂದಿನ ಮಹಿಳಾವಾಣಿಯಲ್ಲಿ ಕೇಳಿದಿರಿ ಸಿದ್ದಾಪುರ ತಾಲೂಕು ಕನಕದಾಸಗಲ್ಲಿಯ ಪ್ರಶಾಂತಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶಿಕ್ಷಕಿಯಾಗಿರುವ ಸುಮಿತ್ರಾ ಗಣಪತಿ ಶೇಟ್ ಅವರ ಹಾಡಿನೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ. ರಕ್ತ ಚಂದನ, ಕೆಂಪು ಚಂದನ ಅಥವಾ ಕೆಂಪು ಶ್ರೀಗಂಧ ಎಂದು ಕರೆಯುವ ಈ ಮರ ಬಹಳ ಅಪರೂಪದ್ದು. ಮಧ್ಯಂತರ ಎತ್ತರಕ್ಕೆ ಬೆಳೆಯುವ ಈ ಮಧ್ಯಮ ಗಾತ್ರದ ಮರದ ಕಾಂಡಕ್ಕೆ ಚಾಕುವಿನಿಂದ ಸ್ವಲ್ಪ ಕೆತ್ತಿದರೆ ಕೆಂಪು ದ್ರವ ಒಸರುತ್ತೆ. ಆರಂಭದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತೆ. ಮೊದಲ 3 ವರ್ಷಗಳಲ್ಲಿ 5 ಮೀಟರ್ ಎತ್ತರ ಬೆಳೆಯುತ್ತೆ. ರಕ್ತ ಚಂದನಕ್ಕೆ ಕೆಂಪು ಗಂಧಗಿರಿ ಚಕ್ಕೆ ಎಂದು ಕೂಡ ಕರೆಯಲಾಗುತ್ತೆ. ರಕ್ತ ಹೊನ್ನೆ ಅಂತಲೂ ಹೆಸರಿದೆ. ಮಾರುಕಟ್ಟೆಯಲ್ಲಿ ಶ್ರೀಗಂಧ ಮತ್ತು ಬೀಟೆ ಮರ ಹೊರತುಪಡಿಸಿದರೆ ರಕ್ತ ಚಂದನ ಮರಕ್ಕೆ ಹೆಚ್ಚಿನ ಬೆಲೆ ಮತ್ತು ಬೇಡಿಕೆ ಇದೆ. ವಿದೇಶದಲ್ಲಿ ಅಂದರೆ ಮಲೇಷಿಯಾ, ಚೀನಾ, ಜಪಾನ್, ಶ್ರೀಲಂಕಾ ದೇಶಗಳಲ್ಲಿ ಇದಕ್ಕೆ ವಿಪರೀತವಾದಂತಹ ಬೇಡಿಕೆ ಇದೆ. ರಕ್ತ ಚಂದನವನ್ನ ಅಣುವಿಕಿರಣ ಕ್ರಿಯೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಈ ಮರದಲ್ಲಿ ಥೋರಿಯಂ ಅಂಶ ಇರುವುದು ಇದಕ್ಕೆ ಕಾರಣ. ಎಲ್ಲಕ್ಕಿಂತ ಮುಖ್ಯವಾಗಿ ಆಯುರ್ವೇದ ಔಷಧ, ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಮತ್ತು ಸಂಗೀತ ವಾದ್ಯಗಳ ತಯಾರಿಕೆಯಲ್ಲೂ ಈ ರಕ್ತ ಚಂದನವನ್ನು ಬಳಸಲಾಗುತ್ತೆ. ಚೀನಾದಲ್ಲಿ ಇದನ್ನು ಆಟಿಕೆ ಸಾಮಾನುಗಳನ್ನು ತಯಾರಿಸಲು ಬಳಸ್ತಾರೆ. ಮರದ ಕೆತ್ತನೆಗಳು, ಫೋಟೋ ಚೌಕಟ್ಟುಗಳು, ಕೆತ್ತಿದ ಕಂಬಗಳನ್ನು ಮಾಡುವಲ್ಲಿ ಸಹ ಈ ಮರಕ್ಕೆ ಹೆಚ್ಚಿನ ಮೌಲ್ಯ ಬಂದಿದೆ. ಅಲ್ಲದೆ ಇದು ಗೆದ್ದಲು ನಿರೋಧಕ, ಶಬ್ದ ನಿರೋಧಕ, ತಾಪ ನಿರೋಧಕ, ಪರಮಾಣು ವಿಕಿರಣ ತಡೆಯುವಿಕೆ ಅಲ್ಲದೆ ಶುದ್ಧ ಕೆಂಪು ವರ್ಣವನ್ನ ಈ ಮರದಿಂದ ಪಡೆಯಲಾಗುತ್ತೆ. ಜಪಾನ್ನಲ್ಲಿ ಸಂಗೀತದ ಉಪಕರಣವನ್ನ ತಯಾರಿಸಲು ಭಾರತದಿಂದ ರಕ್ತ ಚಂದನವನ್ನ ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಈ ರಕ್ತ ಚಂದನ ಮರಕ್ಕೆ ಔಷಧೀಯ ಗುಣಗಳಿವೆ. ಮೊಡವೆಗಳ ನಿವಾರಣೆಗೆ, ಮುಖದ ಕಾಂತಿಯ ವರ್ಧನೆಗೆ ರಕ್ತ ಚಂದನ ಬಳಸ್ತಾರೆ.